ಸ್ವಯಂಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಗರ್ಭಧರಿಸಿದ ಜಾನುವಾರುಗಳ ಆರೈಕೆ ಮತ್ತು ಕಾಳಜಿ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಬು ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ ಗರ್ಭಧರಿಸಿದ ಜಾನುವಾರುಗಳ ಕಾಳಜಿ ಹಾಗೂ ಆರೈಕೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಗರ್ಭಧರಿಸಿದಂತಹ ಜಾನುವಾರುಗಳನ್ನು ಬಹಳ ಮುತುವರ್ಜಿಯನ್ನು ವಹಿಸಿ ಕಾಳಜಿ ಮಾಡತಕ್ಕಂಥದ್ದು ಮತ್ತು ಆರೈಕೆ ಮಾಡತಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಹಾಲಿನ ಇಳುವರಿ ಹಾಗೂ ಆರೋಗ್ಯ ಪೂರ್ಣವಾದಂತಹ ಒಂದು ಕರುವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ಗರ್ಭ ಧರಿಸಿದಂತಹ ಜಾನುವಾರುಗಳು ಏನಿರುತ್ತೋ ಇವುಗಳ ಬಗ್ಗೆ ಒಂದಷ್ಟು ನಿರ್ಲಕ್ಷ್ಯವನ್ನ ವಹಿಸತಕ್ಕಂಥದ್ದನ್ನ ನಾವು ಅಲ್ಲಲ್ಲಿ ಕಾಣ್ತೇವೆ. ಬಹಳ ಮುಖ್ಯವಾದಂತಹ ಕಾರಣ ನಿರ್ಲಕ್ಷ್ಯ ಅಂತ ಅಂದ್ರೆ ಅದು ನಿರ್ಲಕ್ಷ್ಯ ಅಲ್ಲ, ತಿಳುವಳಿಕೆಯ ಕೊರತೆಯಿಂದನೂ ಕೂಡ ಹೀಗೆ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಏನೆಲ್ಲ ಕಾಳಜಿಯನ್ನ ಗರ್ಭ ಧರಿಸಿದಂತಹ ಜಾನುವಾರುಗಳಲ್ಲಿ ನಾವು ವಹಿಸಬೇಕು, ಹೇಗೆ ಅವುಗಳ ಆರೈಕೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಪ್ರಾಣಿ ಜನನೇಂದ್ರಿಯ ರೋಗ ಮತ್ತು ಪ್ರಸೂತಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಬಾಬು ಅವರು ನಮ್ಮೊಂದಿಗೆ ಇದ್ದಾರೆ. ಬಾಬು ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಗರ್ಭಧರಿಸಿದಂತಹ ಜಾನುವಾರುಗಳ ಕಾಳಜಿ ಮತ್ತೆ ಆರೈಕೆ ಅಂತ ಅಂದ್ರೆ ಏನು? ಈ ಗರ್ಭಧರಿಸಿದಂತಹ ಜಾನುವಾರುಗಳು ಬೇರೆ ರಾಸುಗಳಿಗಿಂತ ಹೇಗೆ ಭಿನ್ನವಾಗಿರುತ್ತವೆ? ಈ ಗರ್ಭಧರಿಸಿದ ರಾಸುಗಳು, ಅಲ್ಲಿ ರಾಸುಗಳ ಮೇಲೆ ತುಂಬಾ ಒತ್ತಡ ಇರುತ್ತೆ. ಯಾವ ತರದ ಒತ್ತಡಗಳು ಅಂದ್ರೆ, ಸಾಮಾನ್ಯವಾಗಿ ಅದು ಹಾಲ್ ಕರೀತಾ ಇರುತ್ತೆ, ನಂತರ ಆ ಗರ್ಭಕೋಶದಲ್ಲಿ ಆ ಒಂದು ಕರು ಬೆಳವಣಿಗೆ ಆಗ್ತಾ ಇರುತ್ತೆ. ಈ ಹಂತ ಬಹಳ ಸೂಕ್ಷ್ಮ, ಕರು ಬೆಳವಣಿಗೆಗೆ, ಹಾಲಿನ ಉತ್ಪಾದನೆಗೆ ಮತ್ತು ರಾಸುವಿನ ದೇಹದ ನಿರ್ವಹಣೆಗೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನ ಜೀರ್ಣ ಮಾಡಿಕೊಳ್ಳುವಂತಹ ಒಂದು ಒತ್ತಡ ಇರುತ್ತೆ ರಾಸುಗಳಿಗೆ. ಮೇಲಾಗಿ ಗರ್ಭ ಧರಿಸಿದಾಗ ಆ ಒಂದು ದೇಹದಲ್ಲಿ ಒಂದು ಪ್ರೊಜೆಸ್ಟ್ರಾನ್ ಅನ್ನುವಂತಹ ಹಾರ್ಮೋನು ಉತ್ಪತ್ತಿಯಾಗಿ ಅದು ಏನ್ ಮಾಡುತ್ತೆ ಅಂದ್ರೆ, ರೋಗ ನಿರೋಧಕ ಶಕ್ತಿಯನ್ನ ಕುಗ್ಗಿಸುತ್ತೆ ದೇಹದಲ್ಲಿ. ಹೀಗಾಗಿ ಅವುಗಳ ಆರೈಕೆ ಕಿಂಚಿತ್ತು ವಿಭಿನ್ನವಾಗಿರುತ್ತೆ ಬೇರೆ ಇತರೆ ರಾಸುಗಳಿಗಿನ್ನ. ಜೊತೆಗೆ ಅವು ಓಡಾಡುವಾಗ ಬೇರೆ ರಾಸುಗಳಿಗಿನ್ನ ನಿಧಾನವಾಗಿ ಓಡಾಡ್ತಿರ್ತವೆ. ಏನಾದರೂ ಅವಘಡಗಳು ಸಂಭವಿಸಿದ್ರೆ ತುಂಬಾನೇ ತೊಂದರೆ ಆಗ್ತದೆ. ಹಂಗಾಗಿ ರೈತರು ಅವುಗಳ ಬಗ್ಗೆ ತುಸು ಹೆಚ್ಚಿನವಾದ ಗಮನ ಹರಿಸುವಂತದ್ದು ಬಹಳ ಸೂಕ್ತ. ಈ ಗರ್ಭಧರಿಸಿದಂತಹ ಜಾನುವಾರುಗಳು ವಿಭಿನ್ನ ಸರಿ, ಆದರೆ ಗರ್ಭಧರಿಸಿದಂತಹ ರಾಸುಗಳನ್ನ ನಾವು ಗುರುತು ಮಾಡತಕ್ಕಂಥದ್ದು ಹೇಗೆ? ಸಾಕಷ್ಟು ರೈತರು ನಮ್ಮ ಬಳಿ ಬರ್ತಾರೆ, ಹೊಸದಾಗಿ ಒಂದು ಡೈರಿ ಫಾರ್ಮ್ ಅಂತ ಶುರು ಮಾಡಿರ್ತಾರೆ. ನಮ್ಮಲ್ಲಿ ಸರ್ ಗರ್ಭ ಧರಿಸುವಂತದ್ದು ತೊಂದರೆ ಆಗ್ತಾ ಇದೆ ಅಂತ ಬರ್ತಾರೆ. ಅವರ ಫಾರ್ಮ್ಗಳಿಗೆ ಹೋಗಿ ನಾನು ಪರೀಕ್ಷೆ ಮಾಡಿದಾಗ ಸಾಕಷ್ಟು ರೈತರು ಎಡವರದಿಲ್ಲಪ್ಪ ಅಂತಂದ್ರೆ ಆ ರಾಸುಗಳನ್ನ ಗುರುತಿಸುವಲ್ಲೇನೆ ಎಡವಿರ್ತಾರೆ. ಹೇಗೆ? ಈಗ ಒಂದು ರಾಸು ಕರು ಹಾಕಿದೆ ಅಂತಂದ್ರೆ ಉತ್ತಮವಾದ ಸಮತೋಲನ ಆಹಾರ ಪಡ್ಕೋತಿದೆ ಅಂದ್ರೆ 45 ದಿನಗಳಿಗೆ ಬೆದೆಗೆ ಬರಬೇಕು. ಈ ಬೆದೆಗೆ ಕೊಡಿಸಿದ ನಂತರ ಅದು ಫಲ ಕಟ್ಟಿದೆ, ಗರ್ಭ ಧರಿಸಿದೆ ಅಂದ್ರೆ ಮುಂದಿನ 21 ದಿನಗಳಿಗೆ ಸಾಮಾನ್ಯವಾಗಿ ಬೆದೆ ಲಕ್ಷಣಗಳನ್ನ ತೋರಿಸಬಾರದು. ಅದೊಂದು ತೋರಿಸಿಲ್ಲ ಅಂತಂದ್ರೆ 60-70% ಅದು ಗರ್ಭ ನಿತ್ತಿದೆ ಅಂತಾನೆ ರೈತರು ತಿಳ್ಕೋಬಹುದು. ಆದ್ರೆ 5% ಅಷ್ಟು ರಾಸುಗಳು ಗರ್ಭ ಧರಿಸಿದ್ರೂ ಸಹ ಬೆದೆಯ ಲಕ್ಷಣಗಳನ್ನ ತೋರಿಸ್ತವೆ ಪ್ರತಿ 21 ದಿನ. ಅದು ಏನು, ಗರ್ಭ ಅವಸ್ಥೆ 6 ಅಥವಾ 7 ತಿಂಗಳವರೆಗೂ ಪ್ರತಿ 21 ದಿನಕ್ಕೆ ಬೆದೆಯ ಲಕ್ಷಣಗಳನ್ನ ತೋರಿಸ್ತಿರ್ತವೆ. ಹೀಗಾಗಿ ಏನ್ ಮಾಡ್ತಾರೆ ನಮ್ ರೈತರು, ಕೊಡಿಸಿದ್ವು ಬೆದೆಗೆ, ನಿತ್ತಿಲ್ಲ ಬಿಡು 21 ದಿನಕ್ಕೆ ಮತ್ತೆ ಬೆದೆಗೆ ಬಂದ್ಬಿಟ್ಟಿದೆ ಅಂತ ಹೇಳಿ ಏನ್ ಮಾಡ್ತಾರೆ, ಇನ್ಸೆಮಿನೇಟರ್ ಅಂತ ಏನಿರ್ತಾರಲ್ಲ ಅವ್ರನ್ನ ಕರೆಸ್ತಾರೆ, ಬೆದೆಗೆ ಕೊಡಿಸ್ಬಿಡ್ತಾರೆ. ಅಲ್ಲೇನಾಗುತ್ತೆ, ಗರ್ಭಪಾತ ಆಗುವಂತಹ ಸಂಭವ ಇರುತ್ತೆ. ಹೀಗಾಗಿ ಏನ್ ಮಾಡ್ಬೇಕು ಅವರು ಅಂತ ಅಂದ್ರೆ, ಬೆದೆಗೆ ಕೊಟ್ಟಿರುವಂತಹ ರಾಸುಗಳನ್ನ ಬೆದೆ ಕೊಡಿಸಿತ್ತು ಅಂತ ಅಂದ್ರೆ ಅವುಗಳನ್ನ ನೆಕ್ಸ್ಟ್ ಇನ್ಸೆಮಿನೇಷನ್ ಲಕ್ಷಣಗಳು, ಬೆದೆಯ ಲಕ್ಷಣಗಳು ಕಾಣಿಸ್ತಿದ್ರೆ ಆ ಇನ್ಸೆಮಿನೇಟರ್ಗೆ ಹೇಳೋದು ಬಹಳ ಒಳ್ಳೇದು. ಹೇಳ್ಬೇಕು, ಸರ್ ಹಿಂದೆ ಕೊಡಿಸಿದ್ವಿ ಮತ್ತೆ ಬಂದಿದೆ, ಅದರದ್ದು ಏನಾಗಿದೆ ಒಂದ್ ಸ್ವಲ್ಪ ಹೇಳಿ ಸರ್ ಅಂತ. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಪಶುವೈದ್ಯರೇ ಆಗ್ಲಿ ಇನ್ಸೆಮಿನೇಟರೇ ಆಗ್ಲಿ, ರೈತರು ಹೇಳ್ತಿದ್ದಾರೆ, ಸಾಕಷ್ಟು ಒತ್ತಡ ಇರುತ್ತೆ ನಮ್ಗೂ, ಸಾಕಷ್ಟು ಬೇರೆ ಇನ್ನೊಬ್ಬ ರೈತ ಯಾರೋ ಫೋನ್ ಮಾಡ್ತಿರ್ತಾರೆ, ಬಂದ್ರು ಇನ್ಸೆಮಿನೇಷನ್ ಮಾಡಿದ್ರು ಹೊರಟೋಗ್ಬಿಟ್ರು, ಆದ್ರೆ 3 ದಿನಗಳ ನಂತರ ಗರ್ಭಪಾತ ಆಗಿರುವಂತಹ ಸಂಭವನೆಗಳೇ ಜಾಸ್ತಿ. ನಾನು ಒಂದು ಫಾರಂಗಳಿಗೆ ಹೋಗಿ ಗರ್ಭ ಪರೀಕ್ಷೆ ಮಾಡಿದಾಗ ಅದರ ಲಕ್ಷಣಗಳೇ ಹೆಚ್ಚಿರ್ತವೆ, ಸರ್ ಈ ನೋಡಿ ವಾರದಿಂದ ಇದೊಂದು ಗರ್ಭಪಾತ ಆಗಿರಬಹುದು ಅನ್ನುವಂತಹ ರಾಸುಗಳೇ ಹೆಚ್ಚು ನಮ್ ಗಮನಕ್ಕೆ ಬರ್ತವೆ. ಹಾಗಾಗಿ ರೈತರು ಇದನ್ನ ಗಮನದಲ್ಲಿ ಇರಿಸ್ಕೋಬೇಕಾಗತ್ತೆ. ಈ 5% ಗರ್ಭ ಧರಿಸಿದಂತಹ ರಾಸುಗಳು ಬೆದೆಯ ಲಕ್ಷಣಗಳನ್ನ ತೋರುತ್ತೆ ಅಂತ ಹೇಳಿ ಹೇಳಿದ್ರಿ, ಆದ್ರೆ ಈ ಅಂತಹ ರಾಸುಗಳನ್ನ ನಾವು ಗುರುತು ಮಾಡ್ತಕ್ಕಂಥದ್ದು ಹೇಗೆ ನೋಡಿ? ಈ ರಾಸುಗಳನ್ನ ಗುರುತಿಸಬೇಕು ಅಂದ್ರೆ ರೈತರು ಯಾವುದೇ ತರದ ಲಕ್ಷಣಗಳನ್ನು ಗಮನಿಸೋದ್ರಿಂದ ತಿಳಿದು ಬರಲ್ಲ, ಗೊತ್ತಾಗಲ್ಲ ರೈತರಿಗೆ, ಖಂಡಿತವಾಗ್ಲೂ ಗೊತ್ತಾಗಲ್ಲ. 5% ಗರ್ಭ ಧರಿಸಿದ್ರು ಬೆದೆ ಎಲ್ಲಾ ಲಕ್ಷಣಗಳು ಇರ್ತವೆ. ಸರಿಯಾಗಿ ಬೆದೆಗೆ ಬಂದಿರುವಂತಹ ಒಂದು ರಾಸು ಯಾವ ತರದ ಲಕ್ಷಣಗಳನ್ನು ತೋರಿಸಬೇಕು, ಎಲ್ಲಾ ತರದ ಲಕ್ಷಣಗಳಿರುತ್ತೆ. ಆದರೆ ಪಶುವೈದ್ಯರಿಗೋ ಅಥವಾ ಈ ಒಂದು ಇನ್ಸೆಮಿನೇಟರ್ ಅಂತೇನು ಮನೆಗೆ ಬರ್ತಾರಲ್ವಾ, ಅವರಿಗೆ ನೀವು ಈ ಹಿಂದೆ ಬೆದೆಗೆ ಕೊಡಿಸಿದ್ವಿ, ಸೆಮೆನ್ ಕೊಟ್ಟಿದೆ, ಇದಕ್ಕೆ ಕೃತಕ ಗರ್ಭಧಾರಣೆ ಆಗಿದೆ ಅಂತ ತಿಳಿಸಿದರೆ ನಾವು ಏನ್ ಮಾಡ್ತೀವಿ, ಆ ಅಂಡಾಶಯಗಳನ್ನ ಸ್ಥೂಲವಾಗಿ ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡಿದಾಗ ಅದರಲ್ಲಿ ದಿಂಡಿನ ರೀತಿಯ ಒಂದು ಆಕಾರ ಏನಾದರೂ ಕಂಡಿದೆ ಅಂತಂದ್ರೆ, ಓ ಇದು ಗರ್ಭ ಧರಿಸಿರುವ ಸಾಧ್ಯತೆ ಇದೆ ಅಂತ ಹೇಳಿ ಏನ್ ಮಾಡ್ತೀವಿ, ಇದಕ್ಕೆ ಕೃತಕ ಗರ್ಭಧಾರಣೆ ಮಾಡೋದು ಬೇಡ, ಮುಂದಿನ 21 ದಿನಕ್ಕೆ ಮತ್ತೆ ಬೆದೆಗೆ ಬಂದ್ರೆ ನಾವು ಅದನ್ನ ಗರ್ಭಧಾರಣೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಸಲಹೆ ಕೊಡ್ತೀವಿ. ಮತ್ತು 21 ದಿನಕ್ಕೆ ಅದೇ ತರದ ಲಕ್ಷಣಗಳನ್ನ ತೋರಿಸಿದ್ದೆ ಆದ್ರೆ ರೈತರು ಏನ್ ಮಾಡಬೇಕು, ತಜ್ಞ ಪಶು ವೈದ್ಯರ ಹತ್ರ ಒಂದು ಸಲ ಪರೀಕ್ಷೆ ಮಾಡಿಸೋದು ಒಳ್ಳೇದು. 45 ದಿನಗಳಲ್ಲಿ ಖಂಡಿತವಾಗ್ಲೂ ತಜ್ಞ ಪಶು ವೈದ್ಯರು ಅದು ಗರ್ಭ ಧರಿಸಿದೆಯಾ ಇಲ್ವಾ ಅನ್ನೋದನ್ನ ಖಚಿತವಾಗಿ ತಿಳಿಸ್ಕೊಡ್ತಾರೆ. ಸೊ ಈ ತರದ ಒಂದು ಕ್ರಮಗಳನ್ನ ರೈತರು ಪಾಲಿಸಬೇಕಾಗ್ತದೆ. ಅಂತ ಅಂದ್ರೆ ನಾವಿಲ್ಲಿ ನಾವಾಗೇ ಕ್ರಮ ಕೈಗೊಳ್ತಕ್ಕಂಥದ್ದು ಅಥವಾ ನಿರ್ಧಾರ ಮಾಡ್ತಕ್ಕಂಥದ್ದು ಇರೋದಿಲ್ಲ, ಯಾರು ತಜ್ಞ ವೈದ್ಯರು ಇರ್ತಾರೋ ಅವ್ರನ್ನ ಸಂಪರ್ಕ ಮಾಡಬೇಕು. ಬಹಳ ಮುಖ್ಯವಾಗಿ ನಾನು 21 ದಿವಸದಿಂದ ಅಥವಾ ಕಳೆದ ತಿಂಗಳಲ್ಲಿ ನಾನು ಸೆಮೆನ್ ಕೊಡಿಸಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಬೇಕು. ಹೇಳಿದಾಗ ಮಾತ್ರ ಅದನ್ನು ನಾವು ಗುರುತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು, ನಿಜ. ಈ ಕೃತಕ ಗರ್ಭಧಾರಣೆ ಮಾಡಿದಂತಹ ರಾಸು ಗರ್ಭ ಧರಿಸಿದೆ ಅಂತ ಹೇಳಿ ಎಷ್ಟು ದಿನಗಳಿಗೆ ನಾವು ಖಚಿತತೆಯನ್ನ ಪಡೆದುಕೊಳ್ಬಹುದು? ಈ ಹಿಂದೆನೆ ಹೇಳಿದೆ ನಾನು, ಒಂದು ರಾಸುಗೆ ಕೃತಕ ಗರ್ಭಧಾರಣೆ ಮಾಡಿಸಿದೀವಿ ಅಂತಂದ್ರೆ ಅದು ಗರ್ಭ ಧರಿಸಿದ್ದೇ ಆದ್ರೆ ಆ ಒಂದು ದಿನಾಂಕದಿಂದ 18-21 ದಿನಗಳಿಗೆ ಮತ್ತೆ ಬೆದೆ ಲಕ್ಷಣಗಳನ್ನ ತೋರಿಸಬಾರದು. 5% ನಾನು ಹೇಳಿದೆ ಅದನ್ನ ಬಿಡಿ, ಆದ್ರೆ 95% ರಾಸುಗಳು ಬೆದೆಯ ಲಕ್ಷಣಗಳನ್ನ ತೋರಿಸೋದಿಲ್ಲ. ಅದು ಒಂದು ರೈತರಿಗೆ ಒಂದು ಚಿಹ್ನೆ, ಗರ್ಭ ಧರಿಸಿರಬಹುದು ಅಂತ. ಆದ್ರೆ ಹಾಗೇ ಸುಮ್ಮನೆ ನೀವೇನಾದರೂ ರೈತರು ಬೆದೆ ಲಕ್ಷಣಗಳನ್ನ ತೋರಿಸ್ತಿಲ್ಲ, ನನ್ನ ರಾಸು ಗರ್ಭ ಧರಿಸಿದೆ ಅಂತ ಸುಮ್ಮನಾಗ್ಬಿಟ್ರೆ 3-4 ತಿಂಗಳು ವ್ಯರ್ಥವಾಗಿ ಅದನ್ನ ಸಾಕ್ತಿರ್ತೀರಾ, ಎಷ್ಟು ಲಾಸ್ ಆಗುತ್ತೆ ಅಂದ್ರೆ, ಕೆಲವೊಂದು ವಿವರಣೆಗಳನ್ನ ಸಂಶೋಧನೆಗಳ ಮೂಲಕ ಪ್ರತಿ 1 ದಿನ ಲೇಟ್ ಆದ್ರೆ ಒಬ್ಬ ರೈತನಿಗೆ 500-600 ರೂಪಾಯಿ ಎಷ್ಟು ಲಾಸ್ ಆಗುತ್ತೆ ಅಂತ ಅನ್ಬಿಟ್ಟು ಕೆಲವು ಸಂಶೋಧನೆಗಳನ್ನ ಹೇಳ್ತವೆ. ಹಾಗಾಗಿ ಖಚಿತವಾಗಿ ಗರ್ಭ ಧರಿಸಿದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ತಜ್ಞ ಪಶು ವೈದ್ಯರಿಂದ 45 ದಿನಗಳು 1.5 ತಿಂಗಳಲ್ಲೇನೆ ಗರ್ಭ ಪರೀಕ್ಷೆ ಮಾಡಿಸಿದ್ದೆ ಆದ್ರೆ ಖಂಡಿತವಾಗ್ಲು ನೀವು ತಮ್ಮ ರಾಸು ಗರ್ಭ ಧರಿಸಿರೋದರ ಬಗ್ಗೆ ಖಚಿತತೆಯನ್ನ ಪಡ್ಕೋಬಹುದು. ಈ 45 ದಿವಸಗಳಲ್ಲಿ ಗರ್ಭಧಾರಣೆಯನ್ನ ಖಚಿತತೆ ಮಾಡಿಕೊಂಡ ನಂತರ ನಾವು ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ? 45 ದಿನಗಳಲ್ಲಿ ಗರ್ಭ ಧರಿಸಿದೆ ಅನ್ನೋದನ್ನ ನೀವು ಖಚಿತ ಮಾಡಿಕೊಂಡಾಗ ಪ್ರಾರಂಭಿಕ ಅಂತ ಅದು. ಪ್ರಾರಂಭಿಕ ಹಂತದಲ್ಲಿ ಏನು ಹೆಚ್ಚಿನ ಆರೈಕೆ ಅವಶ್ಯಕತೆ ಇಲ್ಲ. ಏನು ಈ ಒಂದು ಗರ್ಭ ಧರಿಸಿದಾಗ ಗರ್ಭದಲ್ಲಿ ಕರು ಬಹಳ ನಿಧಾನಗತಿಯಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ. ಅದಕ್ಕೇನು ಹೆಚ್ಚಿನ ಒಂದು ಪೌಷ್ಟಿಕಾಂಶ ಆಗಲಿ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಔಷಧೋಪಚಾರಗಳನ್ನು ಮಾಡಬೇಕಾದ್ರೆ ತಾವು ತಿಳಿಸ್ಕೊಟ್ಟಿರ್ತೀರಾ, ರಾಸುಗಳಿಗೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ಜಂತು ನಿವಾರಕ ಔಷಧಿಗಳನ್ನು ನೀಡಬೇಕು ಅಂತ. ಆ ಜಂತು ನಿವಾರಕ ಔಷಧಿಗಳು ಈ ಗರ್ಭ ಧರಿಸಿದ ರಾಸುಗಳಿಗೆ ಯಾವು ಯೋಗ್ಯ, ಹಾನಿಕಾರಕವಲ್ಲ ಅನ್ನೋದನ್ನ ತಿಳ್ಕೋಬೇಕು. ನಾವು ಇದನ್ನ ಸಾಮಾನ್ಯವಾಗಿ ಹೇಳಬೇಕು ಅಂದ್ರೆ ಫೆನ್ಬೆಂಡಜೋಲ್, ಆಕ್ಸಿಕ್ಲೋಸನೈಡ್ ಅಂತ ರೈತರು ಪಾಪ ನೆನ್ಪಿಟ್ಕೊಳ್ಳೋದು ಕಷ್ಟ. ಹಾಗಾಗಿ ಗರ್ಭ ಧರಿಸಿದ ರಾಸುಗಳಿಗೆ ತಜ್ಞ ಪಶುವೈದ್ಯರನ್ನ ಸಲಹೆ ಪಡೆದು ಒಂದು ಚೀಟಿ ಬರೆಸ್ಕೊಂಡು ಆ ತರದೇ ಒಂದು ಜಂತು ನಿವಾರಕ ಔಷಧಿಗಳನ್ನ ಪಡ್ಕೋಬೇಕು. ಮತ್ತೆ ಸಾಮಾನ್ಯವಾಗಿ ರಾಸುಗಳಿಗೆ ಕೆಲವೊಂದು ಕಾಯಿಲೆಗಳು ಬರ್ತಾನೆ ಇರ್ತವೆ. ಹೌದು, ಬೇರೆಲ್ಲಾ ರಾಸುಗಳಿಗೆ ಬಂದಂಗೆ ಗರ್ಭ ಧರಿಸಿದ ರಾಸುಗಳಲ್ಲಿ ತೂಸು ಹೆಚ್ಚೇ ಇರಬಹುದು. ಯಾವ ತರದ್ದು? ಕೆಚ್ಚಲು ಬಾವು ಆಗಿರಬಹುದು, ಸಾಮಾನ್ಯವಾಗಿ ರೈತರು ನೋಡುವಂತದ್ದು. ಹೌದು, ಕೆಲವೊಂದು ಸಲ ಜ್ವರ ಬರಬಹುದು. ಈ ತರ ಸಂದರ್ಭಗಳಲ್ಲಿ ಪಶುವೈದ್ಯರನ್ನ ಮನೆ ಹತ್ರ ಅದರ ಚಿಕಿತ್ಸೆಗೆ ಅಂತ ಕರೆಸಿದಾಗ ತಾವು ಹೇಳಬೇಕು, ಸರ್ ಇದು ಗರ್ಭ ಧರಿಸಿದೆ. ಹಾಗಾಗಿ ಅವರಿಗೆ ಆ ಮಾಹಿತಿನ ಕೊಟ್ಟಿದ್ದೆ ಆದ್ರೆ ಕೆಲವೊಂದು ಔಷಧೋಪಚಾರಗಳನ್ನ ಅವರು ಅವಾಯ್ಡ್ ಮಾಡ್ತಾರೆ. ಯಾವ ಕೊಡಬೇಕು ಆ ತರದ ಒಂದು ಔಷಧಿಗಳನ್ನ ಮಾತ್ರ ಕೊಡ್ತಾರೆ. ಕೆಲವೊಂದ್ಸಲ ಕೆಚ್ಚಲು ಬಾವಿಗೆ ಡೆಕ್ಸಾಮಥೆಝೋನ್ ಅಂತ ಒಂದು ಕೆಲವೊಂದು ಇಂಜೆಕ್ಷನ್ ಗಳನ್ನ ಕೊಡ್ತಾರೆ. ಅದೆಲ್ಲ ಕೊಡ್ತು ಅಂದ್ರೆ ಗರ್ಭಪಾತವಾಗುವಂತಹ ಸಂಭವ ಇರುತ್ತೆ. ಕೆಲವೊಂದು ಆಂಟಿಬಯೋಟಿಕ್ ಗಳಿದಾವೆ, ಆ ಆಂಟಿಬಯೋಟಿಕ್ ಗಳು ಏನ್ ಮಾಡುತ್ತೆ ಅಂದ್ರೆ ಕರುವಿನ ಬೆಳವಣಿಗೆಗೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತವೆ. ಮೂಳೆ ಬಲವಾಗಿ ಬೆಳವಣಿಗೆ ಆಗದೆ ಹೋಗಬಹುದು, ಮತ್ತ ಆಮೇಲೆ ಕೈ ಕಾಲು ಸೊಟ್ಟಕ್ಕೆ ಹುಟ್ಟುವಂಥದ್ದು ಕಾಂಜನೈಟಲ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಈ ತರದ ಡಿಫೆಕ್ಟ್ಸ್ ಎಲ್ಲ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತರು ಏನ್ ಮಾಡಬೇಕು ಅಂತಂದ್ರೆ ಆ ಒಂದು ಮಾಹಿತಿಯನ್ನ ಪಶುವೈದ್ಯರಿಗೆ ನೀಡಬೇಕಾಗತ್ತೆ. ಮಾಹಿತಿಯೇ ಮದ್ದು ಇಲ್ಲಿ. ಕರೆಕ್ಟ್, ಸರಿಯಾಗಿ ಹೇಳಿದ್ರಿ. ಈ ಗರ್ಭಾವಸ್ಥೆಯ ಪ್ರಾರಂಭಿಕ ಹಂತದಲ್ಲಿ ಹೆಚ್ಚಿನ ಆರೈಕೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಾವು ಹೇಳಿದ್ರಿ. ಆದ್ರೆ ಈ ಹಂತದಲ್ಲಿ ಏನಾದರೂ ಸಮಸ್ಯೆಗಳು ಎದುರಾಗಬಹುದಾ? ಹೌದು ನೋಡಿ, ಇದೇನು ಗರ್ಭ ಧರಿಸಿದ ರಾಸುಗಳಿಗೆ ಪಾಲಿಸಬೇಕಾಗಿರುವಂತಹ ಕ್ರಮಗಳಂತೇನಲ್ಲ, ಎಲ್ಲಾ ರಾಸುಗಳಿಗೂ ಅಷ್ಟೇನೆ. ಏನು ಕಲುಷಿತ ಆಹಾರ, ಬೂಜುಪೂರಿತ ಧಾನ್ಯ ಮಿಶ್ರಣ, ವಿಷಪೂರಿತ ಮೇವು ಅಥವಾ ಕಲುಷಿತ ನೀರು, ಇವುಗಳನ್ನೆಲ್ಲ ಪೂರೈಸಿದ್ರೆ ಗರ್ಭ ಧರಿಸಿದ ರಾಸು ಯಾವುದೇ ತರದ ಲಕ್ಷಣಗಳನ್ನು ತೋರಿಸದೆ ಹೋಗ್ಬೋದು. ಆದ್ರೆ ಅಲ್ಲಿ ಒಳಗಡೆ ಗರ್ಭಪಾತವಾಗ್ಬಿಡುತ್ತೆ. 3 ತಿಂಗಳ ಗರ್ಭಾವಸ್ಥೆಗೂ ಮುನ್ನ ಗರ್ಭಪಾತವಾದಲ್ಲಿ ರೈತರಿಗೆ ಗರ್ಭಪಾತದ ಯಾವುದೇ ಲಕ್ಷಣ ತೋರಿಸಲ್ಲ. ಗರ್ಭಪಾತ ಅಂದ್ರೆ ಏನು? ಯೋನಿ ಭಾಗದಲ್ಲಿ ಒಂದಷ್ಟು ರಕ್ತಸ್ರಾವ ಆಗಬಹುದು, ಕೆಲವೊಂದು ಸ್ರವಿಕೆಗಳು 2-3 ದಿನಗಳ ಕಾಲ ಸ್ರವಿಕೆ ಆಗ್ತಾ ಇರುತ್ತೆ, ಮತ್ತು ಮಾಸು ರೀತಿಯ ಒಂದು ಪದಾರ್ಥ ಹೊರಗಡೆ ಬರುವಂತದ್ದು ಪ್ಲಾಸೆಂಟಾ ಅಂತ ಅನ್ಬಿಟ್ಟು. 3 ತಿಂಗಳ ನಂತರನೇ ಇದೆಲ್ಲ ಲಕ್ಷಣ ರೈತರು ಕಾಣಿಸುವುದು. 3 ತಿಂಗಳ ಗರ್ಭಾವಸ್ಥೆಗೆ ಮುನ್ನ ಈ ತರದ್ದೇನಾದ್ರೂ ಗರ್ಭಪಾತವಾಗ್ತಾ ಇದ್ರೆ ರೈತರಿಗೆ ಗೊತ್ತಾಗೋದೇ ಇಲ್ಲ. ರೈತ ಏನನ್ಕೋತಾರೆ, ಪಾಪ ನನ್ನ ರಾಸು ಗರ್ಭ ಕಟ್ಟಿದೆ ಅಂತ ಹೇಳಿ ಎಲ್ಲಾ ಒಂದು ರೀತಿಯ ಆರೈಕೆನೋ ಏನೋ ಒಂದು ಮಾಡ್ತಿರ್ತಾರೆ. ಆದ್ರೆ ಕಾರಣಗಳು, ಈ ಒಂದು ಕಲುಷಿತ ಆಹಾರ, ಬೂಜುಪೂರಿತ ಧಾನ್ಯ, ಕಲುಷಿತ ನೀರು, ಇವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು. ನಂತರ ಯಾವುದೇ ರೀತಿಯ ಒಂದು ಜ್ವರ, ನಾನಾ ರೀತಿಯ ಜ್ವರಗಳು ಬರ್ತವೆ, ಸತತವಾಗಿ 3 ದಿನಗಳ ಕಾಲ ಯಾವುದೇ ಗರ್ಭ ಧರಿಸಿದ ರಾಸುವನ್ನ ಕಾಡಿದ್ದೇ ಆದರೆ ಒಳಗಡೆ ಗರ್ಭಪಾತವಾಗುವಂತಹ ಸಾಧ್ಯತೆ ಇರುತ್ತೆ. ಪಶುವೈದ್ಯರು ನೀಡಿದ ಒಂದು ಚಿಕಿತ್ಸೆಯಿಂದ ಅಲ್ಲ, ಜ್ವರದಿಂದ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಗರ್ಭಪಾತ ಅಂತಂದ್ರೆ ಒಳಗಡೆ ಗರ್ಭಕೋಶದಲ್ಲಿರುವಂತಹ ಕರು ಸಂಪೂರ್ಣವಾಗಿ ಹೊರಗೆ ಬರಲ್ಲ, ಯಾವುದೇ ಲಕ್ಷಣ ತೋರಿಸಲ್ಲ, ಗರ್ಭಕೋಶದಲ್ಲೇ ಉಳ್ಕೊಬಿಡುತ್ತೆ. ನಾವು ಒಂದು ವೈಜ್ಞಾನಿಕವಾಗಿ ಅದಕ್ಕೆ ಮ್ಯಾಸರೇಷನ್ ಮತ್ತು ಮಮ್ಮಿಫಿಕೇಶನ್ ಅಂತ ಕರಿತೀವಿ. ಏನಾಗುತ್ತೆ, ಕರು ಗರ್ಭಕೋಶದಲ್ಲೇ ಉಳ್ಕೊಳ್ಳುತ್ತೆ, ಅದರ ಸುತ್ತಿನ ಮಾಂಸ ಮತ್ತು ಚರ್ಮ ಈ ಪದರಗಳೆಲ್ಲ ಹಸುವೆ ಹೀರ್ಕೊಂಡು ಬರೀ ಮೂಳೆಯ ರೀತಿಯ ಆಕಾರ ಮಾತ್ರ ಗರ್ಭಕೋಶದಲ್ಲಿ ಉಳ್ಕೊಬಿಡುತ್ತೆ. ನಮಗ್ ಬರ್ತಾರೆ ಕೆಲವರು ಈ ತರದ ಏನಾಗ್ಬಿಡುತ್ತೆ, ಈ ಮ್ಯಾಸರೇಷನ್ ಬಗ್ಗೆ ಹೇಳ್ತೀನಿ ನನ್ನ ಒಂದು ಅನುಭವ. ರೈತರು ಸಂತೆಯಿಂದ ಒಂದು ರಾಸುವನ್ನ ಕೊಂಡ್ಕೊ ಬಂದ್ರು, ಅದು 7 ತಿಂಗಳು ಪ್ರೆಗ್ನೆಂಟ್ ಇದೆ ಅಂತ ತಂದಿದ್ದಾನೆ. ಈ ತರದ್ದು ಮ್ಯಾಸರೇಷನ್ ಮಮ್ಮಿಫಿಕೇಶನ್ ಆಗಿರುವಂತಹ ರಾಸುಗಳು ಬೆದೆ ಲಕ್ಷಣಗಳನ್ನ ತೋರಿಸೋದೇ ಇಲ್ಲ ಗರ್ಭಕೋಶದಲ್ಲಿ, ಆ ಒಂದು ಮೂಳೆ ರೀತಿಯ ಆಕಾರ ಉಳ್ಕೋತು ಅಂದ್ರೆ. ಏನ್ ಮಾಡ್ದೆ ಸರ್, 7 ತಿಂಗಳು ಅಂತ ನಾನು ರಾಸುನ್ ತಗೊಬಂದಿದ್ದೀನಿ, 4 ತಿಂಗಳಾದ್ರೂ ಇನ್ನೂ ಕರು ಹಾಕಿಲ್ಲ, ಒಂದ್ಸಲ ಪರೀಕ್ಷೆ ಮಾಡಿ ಅಂತ ನನ್ನ ಹತ್ರ ಪರೀಕ್ಷೆ ಮಾಡಿಸ್ದೆ ಗರ್ಭಕೋಶದ್ದು. ನೋಡಿದ್ರೆ ಅದ್ರೊಳಗಡೆ ಏನಾಗಿದೆ, ಮೂಳೆಗಳನ್ನೇ ತುಂಬಿದ ಕರುವಿನ ಆಕಾರ ಇದೆ ಅಷ್ಟೇ. ಕರು ಸತ್ತೋಗಿರುತ್ತೆ. ಹೀಗಾಗಿ ರೈತರು ಇಲ್ಲಿ ಗಮನಿಸಬೇಕಿರೋದು ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿಯ ಒಂದು ಜ್ವರ ಬಂತು ಗರ್ಭ ಧರಿಸಿರುವಂತಹ ರಾಸುಗೆ ಅಂದ್ರೆ, ಆ ಜ್ವರ ವಾಸಿಯಾದ ವಾರ ಅಥವಾ 15 ದಿನಗಳ ನಂತರ ತಜ್ಞ ಪಶು ವೈದ್ಯರಲ್ಲಿ ಆ ಕರು ಜೀವಂತಿಕೆ ಇದೆಯಾ ಇಲ್ವಾ ಅನ್ನೋದನ್ನ ಅವರು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲ ಬಿಡಿ, ಜ್ವರ ವಾಸಿ ಆಯ್ತು, ಕರುಗೇನಾಗಿರುತ್ತೆ ಅಂತ ಸುಮ್ಮನೆ ಇದ್ಬಿಟ್ರೆ ಈ ತರದ ಒಂದು ಕಂಡೀಷನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ಗರ್ಭ ಧರಿಸತಕ್ಕಂತಹ ರಾಸುಗಳ ಹೆಚ್ಚಿನ ಆರೈಕೆ ಅಥವಾ ಕಾಳಜಿ ಯಾವಾಗ ಪ್ರಾರಂಭ ಆಗುತ್ತೆ? ಹೆಚ್ಚಿನ ಆರೈಕೆ, ಹೌದು, ಇವತ್ತಿನ ಒಂದು ವಿಷಯನೇ ಇದು. ಹೆಚ್ಚಿನ ಆರೈಕೆ ಅನ್ನುವಂಥದ್ದು, ಈ ಗರ್ಭಾವಸ್ಥೆ 9 ತಿಂಗಳು 9 ದಿನ ಅಂತ ಹೇಳ್ತೀವಿ, 277 ರಿಂದ 284 ದಿನಗಳು ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ತಿಂಗಳುಗಳು ಅಂತ ಮೊದಲ 6 ತಿಂಗಳು, ಗರ್ಭಾವಸ್ಥೆಯ ಮೊದಲ 6 ತಿಂಗಳು ಹೆಚ್ಚಿನ ಆರೈಕೆ ಏನು ಅವಶ್ಯಕತೆ ಇಲ್ಲ. ಇಲ್ಲ, ಸಾಮಾನ್ಯವಾಗಿ ಹೇಗೆಲ್ಲ ನೀವು ಆಹಾರ ಕೊಡ್ತಿರ್ತೀರಾ ಹೇಳಿರ್ತಾರೆ, 2 ಕೆಜಿ ದೇಹದ ನಿರ್ವಹಣೆಗೆ ಪ್ರತಿ 1 ಲೀಟರ್ ಹಾಲಿಗೆ 1/2 ಕೆಜಿಯಷ್ಟು ಹೆಚ್ಚು ಧಾನ್ಯ ಮಿಶ್ರಣಗಳನ್ನ ಕೊಡಬೇಕು, ಖನಿಜ ಮಿಶ್ರಣ ಉಪ್ಪು ಸಹ ಕೊಡಬೇಕಾಗ್ತದೆ, ಈ ತರದನ್ನೆಲ್ಲ ನೀವು ಆಲ್ರೆಡಿ ತಿಳಿಸ್ಕೊಟ್ಟಿದ್ರೆ ಅಷ್ಟೇ ಸಾಕು. 6 ತಿಂಗಳ ನಂತರ ಈ ಒಂದು ಹೆಚ್ಚಿನ ಆರೈಕೆ ಯಾಕೆ ಅಂತಂದ್ರೆ, ಕರು ಕೊನೆಯ 3 ತಿಂಗಳು 6 ತಿಂಗಳಿಂದ 9 ತಿಂಗಳವರೆಗೂ ಬಹಳ ವೇಗವಾಗಿ ಬೆಳವಣಿಗೆ ಆಗ್ತದೆ, ಹೆಚ್ಚು ಬೆಳವಣಿಗೆ ಇರುವಂತದೇ ಆ 6 ತಿಂಗಳು. ಹಾಗಾಗಿ ಅಲ್ಲಿ ಆರೈಕೆ ಹೆಚ್ಚಿಗೆ ಬೇಕು. ನಂತರ 7ನೇ ತಿಂಗಳು ಪೂರ್ಣವಾಗುತ್ತಿದ್ದಂಗೆ ಹಾಲು ಕರೆಯುವುದನ್ನ ಬತ್ತಿಸಬೇಕು. ಸೊ ಇದನ್ನ ರೈತರು ಖಂಡಿತವಾಗ್ಲೂ ನೆನಪಿಟ್ಕೋಬೇಕಾಗಿರುವಂತಹ ಒಂದು ಅಂಶ. ಈ 7 ತಿಂಗಳ ಗರ್ಭಾವಸ್ಥೆಯಲ್ಲಿ ಹಾಲು ಹಿಂಡತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ, ಇದನ್ನ ಹೇಗೆ ಮಾಡ್ತಕ್ಕಂಥದ್ದು? ನೋಡಿ, ಹಾಲು ಹಿಂಡುವುದನ್ನ ನಿಲ್ಲಿಸಬೇಕು. 7 ತಿಂಗಳು ಗರ್ಭಾವಸ್ಥೆ ಆಗಿದೆ ಅಂದ್ರೆ 7 ತಿಂಗಳು ಸಂಪೂರ್ಣವಾಗುವಷ್ಟರಲ್ಲಿ ಹಾಲು ನಿಲ್ಲಬೇಕು. ಯಾಕೆ ಅನ್ನೋದನ್ನ ಫಸ್ಟ್ ತಿಳ್ಕೊಬಿಡೋಣ. ಒಂದು ರಾಸು ಹಾಲು ಹಿಂಡುತ್ತಿದೆ ಅಂತಂದ್ರೆ ಆ ಕೆಚ್ಚಲು ಬಹಳ ಬಳಲ್ತಾ ಇರುತ್ತೆ, ಅಂದ್ರೆ ಅದರಲ್ಲಿ ಹಾಲನ್ನ ಸ್ರವಿಕೆ ಮಾಡುವಂತಹ ಕೆಲವೊಂದು ಕೋಶಗಳೇನಿರುತ್ತಲ್ಲ ಅವು ಬಳಲ್ತಾ ಬಂದು ಅವುಗಳ ಹಾಲನ್ನ ಸ್ರವಿಕೆಯ ಶಕ್ತಿ ಕುಂದಿರುತ್ತೆ. ಮತ್ತೆ ಕರು ಹಾಕಿದಾಗ ಮತ್ತೊಮ್ಮೆ ಅದು ಹೊಸದಾಗಿ ಹಾಲು ಉತ್ಪತ್ತಿ ಮಾಡಬೇಕಲ್ಲ, ಅದಕ್ಕೆ ಹೊಸ ಗ್ರಂಥಿಗಳು ಬೆಳವಣಿಗೆ ಆಗಬೇಕು. ಆ ಹೊಸ ಗ್ರಂಥಿಗಳು ಪುನಶ್ಚೇತನವಾಗಬೇಕು ಅಂತಂದ್ರೆ ಕನಿಷ್ಠ 60 ದಿನಗಳ ಒಂದು ಕಾಲಾವಕಾಶ ಕೊಡಬೇಕು. ಅವಾಗ್ಲೇನೆ ಆ ರೆಸ್ಟ್ ಕೊಟ್ಟಾಗ್ಲೇನೆ ಆ ಗ್ರಂಥಿಗಳು ಮತ್ತೆ ಬೆಳವಣಿಗೆ ಆಗುವಂತದ್ದು. ಆ ರೆಸ್ಟ್ ಕೊಡಬೇಕು ಅಂತಂದ್ರೆ ಹಾಲನ್ನ ನಿಲ್ಲಿಸ್ತೀವಿ, 7 ತಿಂಗಳಲ್ಲಿ ನಿಲ್ಲಿಸಬೇಕು ಅಂತ ನಾವು ವೈಜ್ಞಾನಿಕವಾಗಿ ಹೇಳ್ತೀವಿ. ಆದ್ರೆ ಈ ಹೆಚ್ಚಿಗೆ ಹಾಲಿಂಡತಿರ್ತಾವಲ್ಲ ಆ ರಾಸುಗಳು, ಸರ್ 7 ತಿಂಗಳಾಗಿದೆ ಸರ್, ರೈತರು ಬರ್ತಾರೆ, ಸರ್ 7 ತಿಂಗಳು ನಾನು ಫಲ ಪರೀಕ್ಷೆ ಮಾಡಿ ಗರ್ಭ ಪರೀಕ್ಷೆ ಮಾಡಿ ಇದು ನೋಡಿ 7 ತಿಂಗಳಾಗಿದೆ ಸರ್, ಏನ್ ಸರ್ 10 ಲೀಟರ್ ಇನ್ನೂ ಹಾಲು ಕರಿತಿದೆ ಸರ್, ಒತ್ತಿಗೆ ಏನ್ ಸರ್ ಮಾಡೋದು? ಈ ತರದ ರಾಸುಗಳು ಹೆಚ್ಚಿನ ಹಾಲು ಹಿಂಡುವ ರಾಸುಗಳಲ್ಲಿ ಈ ಒಂದು ಡ್ರೈ ಮಾಡುವಂಥದ್ದು, ಹಾಲು ಹಿಂಡುವುದನ್ನು ನಿಲ್ಲಿಸುವಂಥದ್ದು ಸ್ವಲ್ಪ ಕ್ಲಿಷ್ಟಕರವಾದಂತಹ ಒಂದು ಕೆಲಸ. ಏನ್ ಮಾಡಬೇಕು ಅಂದ್ರೆ, 6.5 ತಿಂಗಳು ಆಗ್ತಿದೆ ಗರ್ಭಾವಸ್ಥೆ ಅಂದಿದ ತಕ್ಷಣ ಕೊಡ್ತಾ ಇರುವಂತಹ ಆಹಾರ ಪದಾರ್ಥಗಳೇನಿರುತ್ತಲ್ಲ ಧಾನ್ಯ ಮಿಶ್ರಣಗಳಲ್ಲಿ 1/2 ಕಡಿಮೆ ಮಾಡಿ. ಕಡಿಮೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ದೇವರು ಒಂದು ರಾಸುವಿನ ಒಂದು ಕ್ರಿಯೆಗಳನ್ನ ಹೇಗೆ ಸೃಷ್ಟಿಸಿದಾನೆ ಅಂತಂದ್ರೆ, ತಾವು ಕೊಡ್ತಾ ಇರುವಂತಹ ಆಹಾರ ಪದಾರ್ಥಗಳು ಮೊದಲು ಅದು ದೇಹದ ನಿರ್ವಹಣೆಗೆ ಅಂತ ಉಪಯೋಗಿಸ್ಕೊಳ್ಳುತ್ತೆ, ನಂತರ ಅದು ದೇಹದ ನಿರ್ವಹಣೆಗೂ ಹಾಗೆ ಹೆಚ್ಚಿನ ಒಂದು ಆಹಾರ ಏನಾದರೂ ನೀವು ಪೂರೈಸ್ತಾ ಇತ್ತು ಅಂತಂದ್ರೆ ಅದನ್ನ ಏನ್ ಮಾಡುತ್ತೆ ಅಂತಂದ್ರೆ ಹಾಲಿನ ಉತ್ಪಾದನೆಗೆ ಕೊಡುತ್ತೆ. ಹಾಲಿನ ಉತ್ಪಾದನೆಗೂ ಆಗಿ ಇನ್ನೂ ಹೆಚ್ಚಿನ ಒಂದು ಪೌಷ್ಟಿಕಾಂಶಗಳು ಇದೆ ಅಂತಂದ್ರೆ ಕರುವಿಗೆ ಕೊಡುತ್ತೆ. ಹಾಗಾಗಿ ಕಡಿಮೆ ಮಾಡಿದ್ದೆ ಆದ್ರೆ ಹಾಲಿನ ಉತ್ಪಾದನೆ ಕಿಂಚಿತ್ ಕಡಿಮೆ ಆಗ್ತದೆ. ನಂತರ 6.5 ತಿಂಗಳ ನಂತರ 1 ವಾರಗಳ ಕಾಲ ನೀವು ಒಂದು ದಿನದಲ್ಲಿ ಒಮ್ಮೆ ಮಾತ್ರ ಹಾಲು ನೀಡಬೇಕು, ಬೆಳಗ್ಗೆ, ಹೌದು, ಬೆಳಗ್ಗೆ ಅಥವಾ ಸಂಜೆ 1 ವಾರಗಳ ಕಾಲ. ಅವಾಗ ಏನ್ ಮಾಡುತ್ತೆ, ಬೆಳಗ್ಗೆ ನೀವು ಹಾಲು ಹಿಂಡಿದ್ದಾಯ್ತು ಅಂದ್ರೆ ಸಂಜೆ ಕೆಚ್ಚಲಿನಲ್ಲಿ ಹಾಲು ತುಂಬಿಕೊಳ್ಳುತ್ತೆ, ಆದ್ರೆ ಹಾಲು ತುಂಬಿಕೊಂಡಾಗ ಆ ಕೆಚ್ಚಲು ಹಿಗ್ಗಿ ಅದರ ಮೇಲೆ ಬೀಳುವಂತಹ ಒತ್ತಡ ಇರುತ್ತಲ್ಲ ಅದು ಆ ರಾಸುಗೆ ಮೆದುಳಿಗೆ ಒಂದು ಸಂದೇಶವನ್ನ ಕಳಿಸುತ್ತೆ, ಇಲ್ಲಿ ಹಾಲು ಹಿಂಡಿತಿಲ್ಲ, ನೀನು ಹಾಲು ಉತ್ಪಾದನೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ. ಒಂದು ವಾರಗಳ ಕಾಲ ಹಾಗೆ ಮಾಡ್ತೀರಾ, ನಂತರದ ಒಂದು ವಾರ ದಿನಕ್ಕೆ ಒಮ್ಮೆನೇನೆ ದಿನ ಬಿಟ್ಟು ದಿನ ನೀವು ಹಾಲನ್ನ ಹಿಂಡ್ತೀರಾ, ದಿನ ಬಿಟ್ಟು ದಿನ ಹಾಲನ್ನ ಹಿಂಡ್ತೀರಾ, ಎರಡು ವಾರಗಳ ನಂತರ ಸಂಪೂರ್ಣವಾಗಿ ಹಾಲು ಹಿಂಡುವುದನ್ನ ನಿಲ್ಲಿಸ್ತೀರಾ. ಹೀಗೆ ಮಾಡೋದ್ರಿಂದ ವ್ಯತಿರಿಕ್ತವಾದ ಒಂದು ಪರಿಣಾಮಗಳು ಏನಿರುತ್ತಲ್ಲ ಹಾಲು ನಿಲ್ಲಿಸೋದ್ರಿಂದ ಅವುಗಳನ್ನು ಎಲ್ಲವನ್ನೂ ನಾವು ತಡೆಗಟ್ಟಬಹುದು. ಈ ಕೆಚ್ಚಲನ್ನ ಬತ್ತಿಸಿದ ನಂತರ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ? ಈ ಕೆಚ್ಚಲನ್ನ ಬತ್ತಿಸಿದ ನಂತರ ಇಲ್ಲಿ ಈ ಕೆಚ್ಚಲನ್ನ ಬಹಳ ಕೂಲಂಕುಷವಾಗಿ ಜಾಗರೂಕತೆಯಿಂದ ಗಮನಿಸಬೇಕು ರೈತರು. ಕೆಚ್ಚಲ್ ಬತ್ತಿಸುವಾಗ್ಲೂ ಅಷ್ಟೇನೆ, ಈ ಹಾಲು ಕೆಚ್ಚಲಿನಲ್ಲಿ ನಿಂತ್ಬಿಟ್ರೆ ಕೆಚ್ಚಲ್ ಬಾವು ಆಗುವಂತಹ ಸಂಭವಗಳೇ ಹೆಚ್ಚು. ಹಾಲು ಒಡಕಾಗುವಂಥದ್ದು, ಹಾಲು ಕೆಲವೊಮ್ಮೆ ದಿಂಡು ದಿಂಡು ಬರುವಂಥದ್ದು. ಕೆಚ್ಚಲು ಇನ್ನೇನು ಬತ್ತಿದೆ ಅಂತ ಅನ್ಕೋತಿರ್ತಾರೆ, ಎರಡು ಮೂರು ದಿನಗಳಲ್ಲಿ ಕೆಚ್ಚಲು ಊತ ಕಾಣಿಸ್ಕೋಬಹುದು. ಈ ತರದ್ದೆಲ್ಲ ಕಂಡ್ರೆ ರೈತರು ಜಾಗರೂಕತೆಯಿಂದ ತಜ್ಞ ಪಶುವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಬೇಕು. ಏನಿಲ್ಲ ಬಿಡಿ, ಪಶುವೈದ್ಯರು ಹೇಳಿದರೆ ಡ್ರೈ ಆಯ್ತು ಅಂದ್ರೆ ಅದೆಲ್ಲ ಊತ ಬರುವಂತದ್ದು ಸರ್ವೇ ಸಾಮಾನ್ಯ ಅಂತ ಏನಾದ್ರೂ ತಾವು ನೆಗ್ಲೆಕ್ಟ್ ಮಾಡಿದ್ರೆ ಕೆಚ್ಚಲಭಾವಾಗಿ ಆ ಸಂಪೂರ್ಣವಾದ ಕೆಚ್ಚಲನ್ನೇನೆ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ನಂತರ ಬತ್ತಿದೆ, ಈ ತರದ ಯಾವುದೇ ತರದ ಅವಘಡಗಳಾಗಿಲ್ಲ, ಈ ಕೆಚ್ಚಲುನು ಆರೋಗ್ಯವಾಗಿದೆ ಅಂದಿದ್ದೆ, ಆದ್ರೆ ಕೊನೆಯ ಎರಡು ತಿಂಗಳ ಗರ್ಭಾವಸ್ಥೆ ಬಹಳ ಮುಖ್ಯ. ನಾವ್ ಹೇಳ್ತೀವಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿ. ಹಾಗೆ ಈ ಎರಡು ತಿಂಗಳಿನಲ್ಲಿ ನಾವು ಕೊಡುವಂತಹ ಪೌಷ್ಟಿಕಾಂಶ ಏನಿದೆಯಲ್ಲ ಕರುವಿನ ಬೆಳವಣಿಗೆಗೂ ಮುಖ್ಯ. ನಂತರ ಆ ರಾಸು ಮುಂದಿನ ಸೂಲಿನಲ್ಲಿ ಕೊಡುವಂತಹ ಇಳುವರಿ ಅಂದ್ರೆ ಹಾಲಿನ ಉತ್ಪಾದನೆಯ ಪ್ರಮಾಣವನ್ನು ಸಹ ಆ ಕೊನೆಯ ಎರಡು ತಿಂಗಳಿನಲ್ಲಿ ತಾವು ಮಾಡುವಂತಹ ಆರೈಕೆಯನ್ನ ಆಧರಿಸಿರುತ್ತೆ. ನಾನು ಹಿಂದೆನೆ ಹೇಳಿದೆ, ಕೆಚ್ಚಲಿನಲ್ಲಿ ಹಾಲು ಉತ್ಪಾದಿಸುವಂತಹ ಗ್ರಂಥಿಗಳು ಮತ್ತೆ ಪೂರೈಕೆ ಆಗ್ತವೆ ಅಂತ. ಆ ಪೂರೈಕೆ ಆಗಬೇಕು ಅಂತಂದ್ರೆ ಆ ಎರಡು ತಿಂಗಳಿನಲ್ಲಿ ಆಹಾರಗಳನ್ನ ಹೇಗೆಲ್ಲ ಕೊಡಬೇಕು? ಹಸಿರು ಮೇವು ನೋಡಿ, ಒಂದು ರಾಸು ಅಂತ ಬಂದ್ರೆ ನಾನು ಹೇಳ್ತಾ ಇರುವಂತಹ ಒಂದು ಪ್ರಮಾಣಗಳು ಮಿಶ್ರ ತಳಿ ರಾಸು ಯಾವುದು 350 ಒಂದು 400 ಕೆಜಿ ಅಷ್ಟು ತೂಕ ಬರ್ತದೆ ದೇಹದ ತೂಕ. ಆ ರಾಸುವಿಗೆ ಏನೆಲ್ಲ ಆಹಾರ? ಹಸಿರು ಮೇವು 15-20 ಕೆಜಿ ಅಷ್ಟು ಹಸಿರು ಮೇವು ಕೊಡಬೇಕಾಗ್ತದೆ. ಬರೀ ಹಸಿರು ಮೇವು ಕೊಡ್ತು ಅಂತಂದ್ರೆ ಜೀರ್ಣಕ್ರಿಯೆ ಸರಿಯಾಗಲ್ಲ, ಹಾಗಾಗಿ ಒಣಮೇವುನು ಅವಶ್ಯಕತೆ. ಎಷ್ಟು? 4-5 ಕೆಜಿ ಅಷ್ಟು ಒಣಮೇವು ಕೊಡಬೇಕು. ಧಾನ್ಯ ಮಿಶ್ರಣ ಕಾನ್ಸಂಟ್ರೇಟ್ ಫೀಡ್ ಅಂತ ಏನ್ ಕರಿತೀವಲ್ಲ ಅದು 2-3 ಕೆಜಿ ಕೊಡಬೇಕು. ಮತ್ತೆ ಇಲ್ಲಿ ಕರು ತುಂಬಾ ವೇಗವಾಗಿ ಬೆಳವಣಿಗೆ ಆಗ್ತಾ ಇರತ್ತೆ, ಮತ್ತೆ ಅದರ ಮಾಂಸಖಂಡಗಳು ದೃಢವಾಗಿ ಬೆಳಿಬೇಕು ಅಂತಂದ್ರೆ ಹೆಚ್ಚಿನ ಒಂದು ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಯಾವುದೇ ತರದ ಇಂಡಿ, ನಮಗೆ ಸಾಮಾನ್ಯವಾಗಿ ಸಿಗುವಂತದ್ದು ಕಡಲೆಕಾಯಿ ಇಂಡಿ ಸಾಮಾನ್ಯವಾಗಿ ನಮ್ಮಲ್ಲಿ ಸಿಗುವಂತದ್ದು, ಅದು ಪ್ರತಿದಿನ 1 ಕೆಜಿ ಅಷ್ಟು ಕೊಡಬೇಕು. ಖನಿಜ ಮಿಶ್ರಣ 50 ಗ್ರಾಂನಷ್ಟು ಪ್ರತಿದಿನ. ಉಪ್ಪು, ಉಪ್ಪು ಸಹ ಬೇಕು, ಅದು ಪ್ರತಿದಿನ 30 ಗ್ರಾಂನಷ್ಟು ಉಪ್ಪು ಸಹ ನಾವು ಅವುಗಳಿಗೆ ಒದಗಿಸಬೇಕಾಗ್ತದೆ. ಈ ಮೇಲೆ ತಿಳಿಸಿದ ಪ್ರಮಾಣದ ಆಹಾರವನ್ನ ಹೆಚ್ಚಿನ ಆಹಾರ, ಸಾಮಾನ್ಯವಾಗಿ ನಾನು ಹೇಳ್ತಿದ್ದೆ ಹಿಂದೆ ಸಾಮಾನ್ಯ ರಾಸು ಕೊಡುವಂತ ಆಹಾರ ಪದಾರ್ಥಗಳಿಗೆ ಈಗ ಹೆಚ್ಚಿಗೆ ಕೊಡಿ ಅಂತ ಹೇಳ್ತಿದ್ದೀನಿ. ಇದನ್ನ ಕ್ರಮೇಣವಾಗಿ ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ಒಂದೇ ದಿವಸ 2 ಕೆಜಿ ಕೊಡ್ತಾ ಇರುವಂತಹ ಒಂದು ಧಾನ್ಯ ಮಿಶ್ರಣವನ್ನ ಒಂದೇ ದಿನದಲ್ಲಿ ನಾನು 3 ಕೆಜಿ ಕೊಡ್ಲಿಕ್ಕೆ ಹೇಳಿದ್ದೀನಿ ಅಂತ 3 ಕೆಜಿ ಅಷ್ಟು ಹೆಚ್ಚು ಮಾಡಿದ್ರೆ ಅಜೀರ್ಣವಾಗ್ತದೆ. ಕ್ರಮೇಣವಾಗಿ ಹೆಚ್ಚಿಸ್ತಾ ಹೋಗಬೇಕು. ಹಾಗಾಗಿ ಆ ರಾಸು ಅಜೀರ್ಣಕ್ರಿಯೆಯನ್ನ ಹೆಚ್ಚಿನ ಧಾನ್ಯ ಮಿಶ್ರಣವನ್ನ ಜೀರ್ಣ ಮಾಡಿಕೊಳ್ಳುವಂತ ಶಕ್ತಿನ ಪಡ್ಕೊಂಡು ಯಾವುದೇ ತರದ ತೊಂದರೆಗಳಾಗದ ಹಾಗೆ ಇರ್ತದೆ. ಒಳ್ಳೇದು ಡಾಕ್ಟ್ರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಧರಿಸಿದ ಜಾನುವಾರುಗಳ ಕಾಳಜಿ ಹಾಗೂ ಆರೈಕೆಯ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ಈಗ ಏನೇ ಒಂದು ಈ ತರದ್ದು ಸಮಸ್ಯೆಗಳು ರೈತರಿಗೆ ಎದುರಾಗಿದ್ದೆ ಆದ್ರೆ ನನ್ನ ದೂರವಾಣಿ ಸಂಖ್ಯೆಯನ್ನ ತಗೊಂಡು ತಾವು ನನ್ನನ್ನ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9964666511. ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9964666511. ಒಳ್ಳೆದು ಡಾಕ್ಟ್ರೆ, ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟಂತಹ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಗರ್ಭಧರಿಸಿದ ಜಾನುವಾರುಗಳ ಆರೈಕೆ ಮತ್ತು ಕಾಳಜಿ ಈ ಕುರಿತಂತೆ